ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮುಂಗಾರು ಹಂಗಾಮಿನ ಕೃಷಿ ಇಲಾಖೆ ಮಾಡಿಕೊಂಡಿರುವ ಸಿದ್ಧತೆ ಈ ಕುರಿತು ಜಂಟಿ ಕೃಷಿ ನಿರ್ದೇಶಕ ಶಿವನ್ಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ ಬಿ ರಾಮಡಗಿ. ರೈತ ಬಾಂಧವರ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶಿವನ್ಗೌಡ ಎಸ್ ಪಾಟೀಲ್ ಅವರಿದ್ದಾರೆ. ಇವತ್ತು ಮುಂಗಾರು ಪ್ರಾರಂಭ ಆಗುವಂಥ ಸಂದರ್ಭದೊಳಗೆ ಇಲಾಖೆ ಏನೇನು ತಯಾರಿ ಮಾಡಿಕೊಂಡಿದೆ, ರೈತರಿಗೂ ಕೂಡ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದೆ, ಮತ್ತು ಇಲಾಖೆಯಿಂದ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳು ಇರ್ಬೋದು, ಬೀಜ, ಗೊಬ್ಬರ ಅಥವಾ ಬೇರೆ ಬೇರೆ ಏನಾದರೂ ಪರಿಕರಗಳು ಇದ್ರೂ ಕೂಡ ಇದಾವೋ ಹೇಗೆ, ಅವನ್ನ ಹೇಗೆ ಪಡ್ಕೋಬೇಕು, ಈ ನಿಟ್ಟಿನೊಳಗೆ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಪಾಟೀಲ್ರು. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ. ಮುಂಗಾರು ಒಂದು ಸ್ವಲ್ಪ ಹಿಂಜರಿತಾ ಇದೆ. ಹೌದು, ಮುಂಗಾರು ನಮಗೆ ರೋಣಿ ಮಳಿ ಉತ್ತಮವಾಗಿ ಆಗಿದ್ದರೆ, ರೋಣಿ ಮಳೆ ಆದರೆ ಓಣೆಲ್ಲ ಕಾಳು ಎಂಬುವ ಗಾದೆ ಮಾತಿದೆ, ಅದು ಆಗಿದ್ದರೆ ಚೆನ್ನಾಗಿರ್ತಿತ್ತು. ಆದರೂ ಸಹ ಹವಾಮಾನ ಇಲಾಖೆ ಪ್ರಕಾರ ಏನು 8 ಮತ್ತು 9 ತಾರೀಕಿನ ಒಳಗಡೆ ಏನು ಧಾರವಾಡ ಜಿಲ್ಲೆಗೆ ಉತ್ತಮ ಮಳೆ ಆಗುವ, ಮೃಗಶಿರ ಉತ್ತಮ ಮಳೆ ಆಗುವ ನಿರೀಕ್ಷೆಯಲ್ಲಿದೆ. ಈ ಸಂದರ್ಭದೊಳಗೆ ರೈತರು ಒಂದು ವಾರ ಲೇಟ್ ಆಯಿತು ಅನ್ನುವಂಥ ಸಂದರ್ಭದೊಳಗೆ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾವು ಇಲಾಖೆ ವತಿಯಿಂದ ವಿಜ್ಞಾನಿಗಳ ಸಲಹೆಯಂತೆ ನಾವು ಮುಂಗಾರಿನಲ್ಲಿ ರೋಣಿ ಮಳೆ ಆದರೆ ನಮಗೆ ಉತ್ತಮವಾಗಿ ಹೆಸರು ಹಾಕ್ಲಿಕ್ಕೆ ಅನುಕೂಲ ಇತ್ತು. ಅದಾದರೂ ಸಹ ರೈತರು 15 ತಾರೀಕಿನೊಳಗಡೆ, ಅಂದರೆ 8-9 ತಾರೀಕಿಗೆ ಮಳೆ ಆಯಿತುಪ್ಪ ಅಂದರೆ 15 ತಾರೀಕಿನೊಳಗಡೆ ಅವರು ಹೆಸರು, ಉದ್ದು ಮತ್ತು ಮೆಕ್ಕೆಜೋಳನ್ನು ಹಾಕಲು, ಸೋಯಾಬೀನ್ ಹಾಕಲು ಕುಲ ಆಗುತ್ತೆ ಎತ್ತಿಕೊಂಡು ವಿಜ್ಞಾನಿಗಳ ಸಲಹೆಯಂತೆ ರೈತರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊ. ಅಂದರೆ ಸರಿಯಾದ ಸಮಯಕ್ಕೆ ನಾವು ಬಿತ್ತನೆ ಮಾಡಿದರೆ ರೋಗ ಕೀಟದ ಬಾಧೆಯನ್ನು ಕಡಿಮೆ ಆಗುತ್ತೆ, ಮತ್ತು ಸರಿಯಾದ ತತಿಗೆ ಬಿತ್ತು ಅಂದರೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಹಿಂಗೆಲ್ಲನೂ ಇರುತ್ತೆ. ತೀರಾ ತೊಂದರೆ ಏನಾಗಲ್ಲ 15 ತೀರಾ ಏನು ತೊಂದರೆ ಆಗಲ್ಲ. ಬಟ್ ನಮಗೆ ರೋಣಿ ಮಳೆ ಆಗಿತ್ತು ಅಂದರೆ ನಮಗೆ ಹಿಂಗಾರಿ ಬೆಳೆ ಅಂದರೆ ಮುಂಗಾರಿ ಬೆಳೆ ತಗೊಂಡು ಹಿಂಗಾರಿ ಬೆಳೆ ತೆಗಿಲಕ್ಕೆ ತಗೊಳಕ್ಕೆ ಅನುಕೂಲ ಆಗ್ತಿತ್ತು. ಅದಕ್ಕೆ ಈ ರೋಣಿ ಮಳೆ ಆಗಲಿ ಅಂದ್ರೆ ಮೃಗಶಿರ ಮಳೆನೂ ಉತ್ತಮ ಮಳೆ, ರೈತರು ತಮ್ಮ ಮುಂಗಾರು ಬೆಳೆಗಳನ್ನು ಬಿತ್ತಬಹುದು. ಈಗ ಬಿತ್ತನೆ ಬೀಜ ರೈತರು ಸಾಮಾನ್ಯವಾಗಿ ಇಲಾಖೆಯಲ್ಲಿ ಬಂದು ಕೇಳ್ತಾರೆ, ಇಲ್ಲಾಂದ್ರೆ ತಮಗೆ ಎಲ್ಲಿ ನಂಬಿಕೆ ಇದೆ ಅಲ್ಲಿ ಹೋಗಿ ಖರೀದಿ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಆ ಪರಿಸ್ಥಿತಿ ಹೇಗಿದೆ ಈಗ? ಕೃಷಿ ಇಲಾಖೆ ಈ ಬಿತ್ತನೆ ಬೀಜದ ಸಂಬಂಧ ಸುಮಾರು ಎಲ್ಲ ಕಂಪನಿಯ ಜೊತೆ ಸತತವಾಗಿ ಸಭೆ ನಡೆಸಿ ಈಗಾಗಲೇ ನಾವು ರೈತರಿಗೆ ಅನುಕೂಲ ಆಗಲಿ ಎಂಬುವ ದೃಷ್ಟಿಕೋನದಿಂದ ನಮ್ಮ ಸುಮಾರು 14 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ ಹೆಚ್ಚುವರಿಯಾಗಿ ನಾವು 17 ಒಂದು ಬೀಜ ವಿತರಣಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅಂದರೆ ರೈತರು ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಬರೋದು ದೂರ ಆಗುತ್ತೆ, ಕಷ್ಟ ಆಗುತ್ತೆ ಅಂತಕೊಂಡು ರೈತರಿಗೆ ಅನುಕೂಲಗೋಸ್ಕರ ಅಲ್ಲೇ ತಮ್ಮ ಸಮೀಪದಲ್ಲೇ ಸಿಗಲಿ ಅಂತಕೊಂಡು ಹೆಚ್ಚುವರಿಯಾಗಿ 17 ಕೇಂದ್ರಗಳನ್ನು ಮಾಡಿ ರೈತರಿಗೆ ಅವರ ಒಂದು ಹತ್ತಿರದಲ್ಲಿ ಬೀಜದ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳಲ್ಲಿ ಸಂಪೂರ್ಣ ಬೀಜಗಳನ್ನು ಈಗಾಗಲೇ ದಾಸ್ತಾನೀಕರಿಸಲಾಗಿದೆ. ಸುಮಾರು ಈಗ 10-12 ದಿವಸದಿಂದ ಬೀಜ ವಿತರಣೆ ಕಾರ್ಯ ಪ್ರಗತಿಯಲ್ಲಿದೆ. ಪಟ್ಟಿಗಳಲ್ಲಿ ಅಣ್ಣಿಗೇರಿ, ಕುಂದಗೋಳು, ಸೌಂಸಿ ಈ ಭಾಗದಲ್ಲಿ ಸ್ವಲ್ಪ ಮಳೆ ಚೆನ್ನಾಗಿ ಆಗಿದ್ದರಿಂದ ಅಲ್ಲಿ ಬಿತ್ತನೆ ಬೀಜದ ಬೇಡಿಕೆ ಜಾಸ್ತಿಯಾಗಿ ವಿತರಣೆ ಕಾರ್ಯ ಭರದಿಂದ ಸಾಗಿದೆ. ಏನು ಕಡಿಮೆ ಏನು ಬಿದ್ದಿಲ್ಲ, ಯಾವುದೇ ಬೀಜದ ಕೊರತೆ ಇರುವುದಿಲ್ಲ. ಏನು ಒಂದು ರೈತರಲ್ಲಿ ಮನವಿ ಏನು ಮಾಡ್ಕೋತಾ ಇದೀವಪ್ಪ ಅಂದರೆ ಹೋದ ಸಲ ಹೆಸರಿನ ಏರಿಯಾ ಜಾಸ್ತಿ ಬಂದಿತ್ತು, ಯಾಕಂದರೆ ರೋಣಿ ಮಳೆ ಚೆನ್ನಾಗಾಗಿತ್ತು. ಈ ಸಲ ರೈತರು ಒಮ್ಮಿದೊಮ್ಮೆ ಬೇರೆ ಬೆಳೆಗೆ ಶಿಫ್ಟ್ ಆಗುವ ಚಾನ್ಸಸ್ ಇರ್ತವೆ. ಅಂತ ಅಂದರೆ ಶೇಂಗಾಕ್ಕೆ ಶೇಂಗಾನ ಹಾಕಬೇಕು ಎಂಬುವ ಒಂದು ರೈತರ ಮನದಲ್ಲಿ ಬಂದಾಗ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬೀಜದ ಕೊರತೆ ಇರುವುದಿಲ್ಲ. ರೈತರು ಸಮಾಧಾನದಿಂದ ಅಂದರೆ ನಮಗೆ ಇಮ್ಮಿಡಿಯೇಟ್ಲಿ ರೈತರು ಬೆಳೆ ಬೇರೆ ಬೆಳೆಗೆ ಹೋದಾಗ ನಮಗೆ ಅಲ್ಲಿ ತರಿಸಿಕೊಡ್ಲಾಕೆ ಒಂದು ದಿವಸ 2 ದಿವಸಕ್ಕೆ ಕಾಲಾವಕಾಶ ಕೊಟ್ಟರೆ ಅವರು ನಾವು ಖಂಡಿತ ರೈತರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಬೀಜ ವಿತರಣೆಯನ್ನು ಸರಿಯಾದ ಸಮಯದಲ್ಲಿ ಕೊಡಲು ಕೃಷಿ ಇಲಾಖೆ ಎಲ್ಲ ಒಂದು ತಯಾರಿಯನ್ನು ಮಾಡಲಾಗಿರುತ್ತೆ. ಬಾರದು ಎಂಬುವ ದೃಷ್ಟಿಕೋನದಿಂದ ಈ ಏನು ಪಲ್ಸ್ ಪೋಲಿಯೋ ಅಂತ ನಾವು ಏನು ಕರಿತೀವಿ ಆ ರೀತಿ ಯಾವ ರೀತಿ ಮಾಡ್ತಾರೆ, ಅದೇ ರೀತಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿದರೆ ಅದಕ್ಕೆ ಮುಂದೆ ಬರ್ತಕ್ಕಂಥ ರೋಗ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಮಣ್ಣಿನಿಂದ ಬರುವುದಾಗಿರ್ಬೋದು, ಬೀಜದಿಂದ ಬರ್ತಕ್ಕಂಥ ಎಲ್ಲ ರೋಗ ಕೀಟಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಬೀಜೋಪಚಾರ ಅತಿ ಅವಶ್ಯಕತೆ ಇರುತ್ತೆ. ಅದಕ್ಕೆ ದಯಮಾಡಿ ರೈತರು ಬೀಜೋಪಚಾರ ಮಾಡ್ಕೋಬೇಕಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು. ಅಂದರೆ ಬೆಳೆಯ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತಾರೆ, ಮೊಳಕೆ ಎಷ್ಟು ಸದೃಢವಾಗಿ ಬರುತ್ತೆ ಅದೇ ಶಕ್ತಿಯನ್ನು ಪಡ್ಕೊಂತ ಮೇಲೆ ಬರುತ್ತೆ, ಹಾಗಾಗಿ ಇಳುವರಿ ಜಾಸ್ತಿ ಆಗುತ್ತೆ, ರೋಗ ರುಜಿನಕ್ಕೆ ತುತ್ತಾಗೋದಿಲ್ಲ, ಇವೆಲ್ಲ ಕಾರಣಗಳು ಅಲ್ವಾ. ಇನ್ನು ಗೊಬ್ಬರಗಳ ಬಗ್ಗೆ ಹೇಗೆಲ್ಲ ವ್ಯವಸ್ಥೆ ಇದೆ? ನಾವು ಈ ಒಂದು ಹಂಗಾಮಿನಲ್ಲಿ ನಮಗೆ ಜಿಲ್ಲೆಯಾದ್ಯಂತ ನಾವು ಕಳೆದ ಸಲ ನಾವು ನೋಡಿದಾಗ ಕಳೆದ 2 ವರ್ಷದಲ್ಲಿ ಕೃಷಿ ಇಲಾಖೆ ಈ ಗೊಬ್ಬರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ರೈತರಿಗೆ ಸಕಾಲದಲ್ಲಿ ಗೊಬ್ಬರ ಮುಟ್ಟಿಸುವ ಸಂಪೂರ್ಣ ಪ್ರಯತ್ನವನ್ನು ಮಾಡಿದೆ. ಈ ವರ್ಷವೂ ಸಹ ಯಾವುದೇ ಕೊರತೆ ಆಗದಂತೆ ಈಗಾಗಲೇ ನಾವು ಸುಮಾರು 39,000 ಮೆಟ್ರಿಕ್ ಟನ್ನಷ್ಟು ಗೊಬ್ಬರವನ್ನು ನಾವು ಈಗಾಗಲೇ ದಾಸ್ತಾನೀಕರಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನು ನಮಗೆ ಮಂತ್ಲಿ ಅಂದರೆ ತಿಂಗಳಿಗೆ ಏಟ್ ಬೇಕು ಅಷ್ಟು ನಮಗೆ ಅಲೋಕೇಶನ್ ಇರ್ತದೆ, ಮತ್ತು ಮತ್ತೆ ಜುಲೈಗೆ ಎಷ್ಟು ಬೇಕು ಅಷ್ಟು ಅಲೋಕೇಶನ್ ಇರ್ತದೆ, ಆಗಸ್ಟ್ಗೆ ಏಟ್ ಬೇಕು ಹಂಗೆ ಅಲೋಕೇಶನ್ ಇರೋದ್ರಿಂದ ರೈತರಿಗೆ ನಾವು ಖಡಾಖಂಡಿತವಾಗಿ ಹೇಳ್ತೀವಿ, ನಿಮಗೆ ಯಾವುದೇ ಗೊಬ್ಬರದ ತೊಂದರೆ ಆಗಲಾರ್ದಂಗ ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ರೈತರು ಈಗೆಷ್ಟು ಬೇಕು ಅಷ್ಟು ಗೊಬ್ಬರ ತೊಗೊಂಡು ಹೋಗಿ ಬಿತ್ತನೆ ಕಾರ್ಯ ಮಾಡಬೇಕು. ಅದಾದ ನಂತರ ಮತ್ತೆ ಟಾಪ್ ಡ್ರೆಸ್ಸಿಂಗ್ ಅಂತ ಏನು ಕರಿತೀವಿ ಆ ಟೈಮ್ದಲ್ಲಿ ಆ ಗೊಬ್ಬರ ಒಯ್ಯಬೇಕು. ಒಮ್ಮೆ ರೈತರು ಗೊಬ್ಬರ ಸಿಗುತ್ತೋ ಅಲ್ಲೋ ಅನ್ನೋ ದೃಷ್ಟಿಕೋನದಿಂದ ಅಷ್ಟೂ ಒಮ್ಮೆ ಒಯ್ದರೆ ಕೆಲವು ಮಂದಿ ರೈತರಿಗೆ ತೊಂದರೆ ಆಗುತ್ತೆ. ಆ ದೃಷ್ಟಿಕೋನದಿಂದ ರೈತರು ಇದರಲ್ಲಿ ಸಹಕರಿಸಿದರೆ ನಾವು ಖಂಡಿತ ರೈತರಿಗೆ ಗೊಬ್ಬರ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕೃಷಿ ಇಲಾಖೆ ತಯಾರಿಯಲ್ಲಿದೆ. NPK ಮಾತ್ರ NPK ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ಸೂಕ್ಷ್ಮ ಪೋಷಕ ಜಿಂಕು ಮತ್ತು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸು ಸಹ ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಎರೆಗೊಬ್ಬರ ಅಂತದೇನಾದರೂ? ಎರೆಗೊಬ್ಬರವನ್ನು ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಕೊಡಲ್ಲ. ಎರೆಗೊಬ್ಬರವನ್ನು ಮಾಡಲು ನಾವು ಹೆಚ್ಚು ಹೆಚ್ಚು ರೈತರಿಗೆ ಪ್ರೋತ್ಸಾಹಿಸಿದ್ದೀವಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ರೈತರು ಎರೆಹುಳ ತೊಟ್ಟಿಗಳನ್ನು ಮಾಡಿಕೊಂಡು ಅಲ್ಲೇ ಅವರು ತಾವೇ ತಯಾರಿಸಿ ಮಾಡುವಂಥ ಒಂದು ಕಲೆಯನ್ನು ಅವರು ಬೆಳೆಸ್ಕೋಬೇಕು ಅಂತ ನಾನು ಈ ಮೂಲಕ ರೈತರಲ್ಲಿ ತಂತ್ರಜ್ಞಾನ ಕೊಡ್ತೀವಿ, ಅದನ್ನು ನೀವು ಉತ್ಪಾದನೆ ಮಾಡಿಕೊಂಡು ತಾವೇ ಬಳಸ್ಕೋಬೇಕು ಅಂದರೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಲ್ವಾ? ದನಕರುಗಳ ಸಾಕಾಣಿಕೆ ಕೂಡ ಕಡಿಮೆ ಆಗಿದೆ, ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಕಡಿಮೆ ಆಗಿದೆ, ಇಂಥವೆಲ್ಲನೂ ಇದೆ ರೈತರಲ್ಲಿ. ಕಷ್ಟದಲ್ಲಿಯೂ ಸಹ ಒಂದು ಎರೆಹುಳದ ಗೊಬ್ಬರ ಅಂದರೆ ಕಡಿಮೆ ಒಂದು ಪುಟ್ಟಿ ಹೆಂಡೆ ಗೊಬ್ಬರವನ್ನು 3 ಪುಟ್ಟಿ ಹೆಂಗೆ ಮಾಡಬೇಕು ಎಂಬುದೇ ಎರೆಹುಳ ಅಂದರೆ ಅದನ್ನು ನಾವು ಬರೀ ಹೆಂಡಿಯನ್ನು ಕಸಕಡ್ಡಿಗಳನ್ನು ಅದರಲ್ಲಿ ಹಾಕಿ ಅದನ್ನು ಉತ್ಕೃಷ್ಟ ಮಾಡಿ ಕೊಡುವಂಥ ಒಂದು ಎರೆಹುಳ ಕೃಷಿ, ಎರೆ ಕೃಷಿ ಅಂತ ನಾವೇನು ಕರಿತೀವಿ. ಅದಕ್ಕೆ ಎರೆಹುಳವನ್ನೇ ಮಾತ್ರ ನಾವೇನು ರೈತನ ಮಿತ್ರ ತಗೊಂಡು ಕರೆದಿದ್ದಾರೆ. ಅದಕ್ಕೆ ಎರೆಹುಳ ಸಾಕುವುದು ಬಹಳ ಅವಶ್ಯಕತೆ, ಅದನ್ನು ತಮ್ಮ ಗೊಬ್ಬರವನ್ನು ತಾವೇ ತಯಾರಿಸಬೇಕು ಅಂತ ನಾನು ರೈತರಲ್ಲಿ ಹೌದು. ಈಗ ಇಲಾಖೆಯಲ್ಲಿ ಗೊಬ್ಬರ ಮತ್ತು ಬೀಜ ಸಿಗುತ್ತೆ ಅನ್ನೋದು ಒಂದು, ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಬೀಜವನ್ನು ಬೆಳೆದು ಮಾರಾಟ ಮಾಡೋದು ಅದು ಒಂದು, ಮತ್ತು ಖಾಸಗಿ ಕಂಪನಿಗಳು ಕೂಡ ಬೀಜವನ್ನು ಮಾರಾಟ ಮಾಡ್ತಾರೆ, ಗೊಬ್ಬರವನ್ನು ಮಾರಾಟ ಮಾಡ್ತಾರೆ, ಅದು ಎಲ್ಲನೂ ನಿಮ್ಗೆ ಲೆಕ್ಕ ಇರುತ್ತಾ ಎಷ್ಟು ಏನು ಅಂತ? ನಾವು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತೀವಿ ಸುಮಾರು ನಾವು ಅಂದಾಜಿಸಲಾಗಿ ಕಳೆದ ಒಂದು ವರ್ಷದಲ್ಲಿ ನಾವು ಧಾರವಾಡ ಜಿಲ್ಲೆಯಾದ್ಯಂತ 273,000 ಹೆಕ್ಟರ್ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಲಾಗಿತ್ತು. ಯಾವ್ಯಾವ ಬೆಳೆ ಬಿತ್ತನೆ ಮಾಡಿತ್ತು, ಎಷ್ಟು ಪ್ರದೇಶದಲ್ಲಿ ಆಗಿತ್ತು, ಅದಕ್ಕೆ ಎಷ್ಟು ಬೀಜ ಬೇಕಾಗುತ್ತೆ ಎಂಬುದನ್ನು ಸಂಪೂರ್ಣ ಲೆಕ್ಕ ಹಾಕಿ ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಯಾವುದು ಕೊಡ್ತೀವಿ ಅದನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ರೈತ ಸಂಪರ್ಕ ಕೇಂದ್ರದಿಂದ ನಾವು ಕೊಡ್ತೀವಿ. ಅದಲ್ಲದೆ ಸಬ್ಸಿಡಿ ಹೊರತುಪಡಿಸಿ ತಾವು ಹೇಳ್ದಂಗೆ ಕೃಷಿ ವಿಶ್ವವಿದ್ಯಾಲಯದವರಾಗಿರ್ಬೋದು, ಪ್ರೈವೇಟ್ ಕಂಪ್ನಿದವರಾಗಿರ್ಬೋದು, ಅವರು ಸಹ ಡೀಲರ್ಸ್ ಅಂದರೆ ಫರ್ಟಿಲೈಸರ್ ಮತ್ತು ಸೀಡ್ಸ್ ಡೀಲರ್ಸ್ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇರ್ತಾರೆ. ಎಷ್ಟು ಕೊಟ್ಟರು ಏನು ಕೊಟ್ಟರು ಎಂಬುದನ್ನು ಸಂಪೂರ್ಣ ಮಾಹಿತಿ ಇಲಾಖೆಗೆ ಇರ್ತದೆ. ಇಲಾಖೆ ಅದನ್ನು ಆಗಿಂದಾಗೆ ಅಲ್ಲೆಲ್ಲೇ ಅದರ ಒಂದು ಟೆಸ್ಟನ್ನು ಮಾಡಿರ್ತದೆ, ಮೊಳಕೆ ಪ್ರಮಾಣ ಆಗಿರ್ಬೋದು, ಅವರು ಸರಿಯಾಗಿ ಮಾರ್ತಾರೋ ಇಲ್ಲೋ ಎಂಬುದನ್ನು ಸಹ ಟೆಸ್ಟ್ ಮಾಡಿ ಒಂದು ನಿಗಾ ವಹಿಸಿ ರೈತರಿಗೆ ಒಂದು ಉತ್ತಮವಾದ ಬೀಜ ಕೊಡುವ ಸಲುವಾಗಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವೊಂದು ಸಲ ಮುಂಗಡನ ತೊಗೊಂಡಿರ್ತಾರೆ ಬೀಜ ಅಂತವೆಲ್ಲನೂ, ಮಳೆ ಬರಲಿಲ್ಲೋ ಅಂದ್ರೆ ಏನು ಮಾಡಬೇಕು ಒಂದು ಒಂದೊಂದು ಇದ್ದೇ ಇರುತ್ತೆ ಮನಸ್ಸಿನೊಳಗೆ, ಏನು ಹೇಳ್ತೀರಿ ಅವರಿಗೆ? ರೈತರು ಜಾಣರಿದ್ದಾರೆ, ಮಳೆ ಯಾವುದಾಗುತ್ತೆ, ಈಗ ಯಾವ್ದು ಬೆಳೆ ತೊಗೋಬೇಕು, ಯಾವ ಬೆಳೆಯನ್ನು ನಾವು ಮಾಡಬೇಕು ಎಂಬುದನ್ನು ರೈತರಿಗೆ ಈಗ ಅವ್ರಿಗೆ ಮನದಟ್ಟಿದೆ. ಆ ರೀತಿ ಏನು ರೈತರು ಬಹಳ ಗ್ಯಾಪ್ ಆಯಿತು. ಈಗ ನಾವು ರೋಹಿಣಿ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಆಯಿತು, ಈ ಮೃಗಶಿರ ಮಳೆ ಇದೆ, ಅದು ಸಂಪೂರ್ಣ ಹೋಯ್ತಪ್ಪ ಅಂದರೆ ಆವಾಗ ರೈತರು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಂಬುದು ಡೋಲಾಮಿನ ಇರ್ತದೆ. ಅದಕ್ಕೆ ನಾವು ಇಲಾಖೆ ಮತ್ತು ಯೂನಿವರ್ಸಿಟಿದವ್ರು ಕೂಡಿ ಕಾಂಟಿಂಜೆನ್ಸಿ ಕ್ರಾಪ್ ಪ್ಲ್ಯಾನಿಂಗ್ ಅತ್ತಿಕೊಂಡು ಅಂದರೆ ಈ ಮಳೆ ಹೋದರೆ ನೆಕ್ಸ್ಟ್ ಬೆಳೆ ಯಾವ ತೊಗೋಬೋದು, ಆ ಮಳೆ ಹೋದರೆ ನೆಕ್ಸ್ಟ್ ಬೆಳೆ ಯಾವ ತೊಗೋಬೋದು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ. ಯಾವ ಬೆಳೆ ಸೂಕ್ತ ಈ ಕಾಲದಲ್ಲಿ ಈ ಸಮಯದಲ್ಲಿ ಯಾವ ಬೆಳೆ ಸೂಕ್ತ ಎಂಬುವ ಮಾಹಿತಿಯನ್ನು ನಾವು ಪತ್ರಿಕಾ ಮೂಲಕವೂ ಸಹ ಕೊಡಲು ನಾನು ಬಯಸ್ತೇನೆ. ಮಾಧ್ಯಮ ಯಾವುದೇ ಮಾಧ್ಯಮಗಳ ಮಾಧ್ಯಮಗಳು ಅಲ್ಲ. ಈಗ ತಾವು ಮುಖ್ಯವಾಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ರೇಷ್ಮೆ ಇಲಾಖೆ, ಈ ಇಲಾಖೆಗಳು ವಿಸ್ತರಣಾ ಕಾರ್ಯಕ್ರಮಕ್ಕೆ ಇರುವಂಥವು. ಸಂಶೋಧನೆಯಿಂದ ಬಂದಂಥ ಎಲ್ಲ ಸಂಶೋಧನೆಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸಬೇಕು, ಇಲಾಖೆಯ ಜವಾಬ್ದಾರಿ ಅದು ಅನ್ನುವಂಥದ್ದು. ವಿಸ್ತರಣಾ ಚಟುವಟಿಕೆ, ಇಷ್ಟೆಲ್ಲ ತಂತ್ರಜ್ಞಾನವನ್ನು ಮುಟ್ಟಿಸಬೇಕು, ಹೊಸ ಹೊಸ ವಿಚಾರಗಳನ್ನು ರೈತರಿಗೆ ಹೇಳಬೇಕು ಅಂತೇಳಿದಾಗ ಅದೆಲ್ಲ ಹೇಗೆ ನಡೀತಾ ಇದೆ ಇಲಾಖೆ? ನಿಜವಾಗಿಯೂ ಹೇಳಬೇಕಪ್ಪ ಅಂತಂದರೆ ವಿಸ್ತರಣೆ ಎಂಬುದು ಕೃಷಿ ಇಲಾಖೆಯ ಮುಖ್ಯ ಅಂಗ. ಆ ವಿಸ್ತರಣೆಯಲ್ಲೇ ನಾವು ಹೆಚ್ಚಿನ ನಮ್ಮ ಸಮಯವನ್ನು ನಾವು ಕಳೆಯಬೇಕಾಗಿದೆ. ಬಟ್ ಅನಿವಾರ್ಯತೆಯಿಂದ ಉತ್ತಮವಾದ ಬೀಜ ಮತ್ತು ಗೊಬ್ಬರ ಕೊಡುವುದು, ಅದನ್ನು ಸರಿಯಾದ ಸಮಯದಲ್ಲಿ ಮುಟ್ಟಿಸುವುದು ಇಲಾಖೆಯ ಜವಾಬ್ದಾರಿ ಹತ್ತಿಕೊಂಡು, ಅಂದರೆ ದ ಕ್ರಿಟಿಕಲ್ ಇನ್ಪುಟ್ ಒಟ್ಟಾರೆ ರೈತನ ಒಂದು ಪ್ರೊಸೆಸ್ನಲ್ಲಿ ಒಂದು ಉತ್ತಮ ಬೀಜ ಕೊಟ್ಟರೆ ಅವಂಗ ಸುಮಾರು 10-15% ಇಳುವರಿಯಲ್ಲಿ ಬದಲಾವಣೆ ಕಾಣಬಹುದು ಎಂಬ ದೃಷ್ಟಿಕೋನದಿಂದ ಈ ಬೀಜ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜೊತೆಗೆ ಈ ವಿಸ್ತರಣೆಯಲ್ಲಿ ನಮಗೆ ಬಹಳ ತೊಡಕು ಉಂಟಾಗಿದ್ದು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ಕೊರತೆ. ಬಹಳ ಅಂದರೆ ಕೊರತೆ ಇಲಾಖೆ ಅನುಭವಿಸ್ತಾ ಇದೆ. ಆದಾಗ್ಯೂ ಕೂಡ ರೈತರು ಏನು ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾರೆ, ರೈತರು ಬೀಜ ವಯೋತ್ನೆಗಾಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ರೈತರು ಬಂದಾಗ ಅವರಿಗೆ ತಿಳುವಳಿಕೆ ಹೇಳುವುದು ಒಂದು ವಿಷಯವನ್ನು ನಾವು ಇಟ್ಟುಕೊಂಡು ರೈತರಿಗೆ ಅಲ್ಲಿಂದಲ್ಲೇ ಒಂದು ತಂತ್ರಜ್ಞಾನ ವರ್ಗಾವಣೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮುಂದೆ ಹೊಸ ಅಂದರೆ ಕೃಷಿ ಸಂಜೀವಿನಿ ವಾಹನ ಹತ್ತಿಕೊಂಡು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಅದು ರೈತರಿಗೆ ಸಲಹೆ ಸೂಚನೆ ಮತ್ತು ಮಣ್ಣು ಪರೀಕ್ಷೆ ಆಗಿರ್ಬೋದು, ವಿವಿಧ ಹಂತದ ವಿಸ್ತರಣೆಯನ್ನು ಕೈಗೊಳ್ಳಬೇಕು ಎಂಬುವ ದೃಷ್ಟಿಕೋನದಿಂದ ಅದು ಪ್ರಾರಂಭವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಈ ವಿಸ್ತರಣೆಗೆ ಒತ್ತು ಕೊಟ್ಟು ರೈತರಿಗೆ ಮಾಹಿತಿಯನ್ನು ಕೊಡಬಹುದು. ಜೊತೆಗೆ ಇವತ್ತಿನ ದಿವಸ ಏನು ತಮ್ಮ ಮೊಬೈಲ್ ಇದೆ, ರೈತರು ಅದನ್ನ ಮೊಬೈಲನ್ನು ಸದ್ಬಳಕೆ ಮಾಡಿಕೊಂಡು, ಅಂದರೆ ಬೇರೆ ಬೇರೆ ಕೆಲಸದ ಜೊತೆ ಯೂಸ್ ಮಾಡೋದ್ರ ಜೊತೆ ನಾನು ಯಾವ ಕೆಲಸ ಮಾಡ್ತಾ ಇದ್ದೀನಿ, ನಾನು ದುಡಿತ ಏನೈತಿ, ನಾನು ಏನು ಇದರ ಉಪಯೋಗ ತೊಗೋಬೇಕಪ್ಪ ಅಂದರೆ ಅದನ್ನು ಮೊಬೈಲನ್ನ ಸರಿಯಾಗಿ ಬಳಕೆ ಮಾಡಿದರೆ, ಅಂದರೆ ಮೊಬೈಲ್ನಲ್ಲಿ ಕೃಷಿ ವಿಜ್ಞಾನಿಗಳ ನಂಬರು ಹಾಗೂ ಕೃಷಿ ಇಲಾಖೆಯ ನಂಬರ್ ಇದ್ದ ಯಾವುದೇ ರೋಗ ಬರಲಿ ಕೀಟ ಬರಲಿ ಆ ವ್ಯಾಟ್ಸಪ್ನಲ್ಲಿ ಒಂದು ಫೋಟೋ ಹೊಡೆದು ತಕ್ಷಣ ಕಳಿಸಿದ್ರೆ 5 ನಿಮಿಷದಲ್ಲಿ ಇದೇ ರೋಗ ಇದೇ ಕೀಟ ಎಂಬ ಹೇಳುವ ವಿಜ್ಞಾನಿಗಳಿದ್ದಾರೆ. ಸೊ ಈ ರೀತಿ ಅದರ ಸದುಪಯೋಗ ಪಡ್ಕೊಂಡ್ರೆ ನಮ್ಮದು ಏನು ಕಾಲಮಾನ ಚೇಂಜ್ ಆದಂಗೆ ವಿಸ್ತರಣೆಯು ಬದಲಾವಣೆ ಆಗಲೇಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿ ರೈತರು ಚಿಂತಿಸಬೇಕು. ಕೃಷಿ ಇಲಾಖೆಯು ಮುಂದೆ ಮುಂದೆ ಹೊಸ ಹೊಸ ವಿಚಾರಗಳನ್ನು ಇಟ್ಟುಕೊಂಡು ವಿಸ್ತರಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಎತ್ತಿಕೊಂಡು ನಾನು ಹೇಳ್ತೇನೆ. ಮತ್ತೆ ಇತ್ತೀಚೆಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಹಾರ ಧಾನ್ಯದ ಬದಲಾಗಿ ಆರ್ಥಿಕ ಬೆಳೆಗಳಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು, ಅದು ಮುಂದೆ ಯಾವುದೋ ರೀತಿ ತೊಂದರೆ ಆಗಬಹುದು ಅನಿಸುತ್ತೆ. ಮತ್ತು ಏಕ ಬೆಳೆ ಪದ್ಧತಿಗೆ ಹೋಗ್ತಾ ಇದ್ದಾರೆ, ಬಹು ಬೆಳೆ ಪದ್ಧತಿ, ಅಕ್ಕಳಿ ಕಾಳು ಹಾಕೋದು, ಮೇರೆಗೆ ಒಂದಿಷ್ಟು ಬೆಳೆ ಹಾಕೋದು, ನಮಗೆ ಚಟ್ನಿಗೂ ಬೇಕು ಎಣ್ಣೆಗೂ ಬೇಕು, ಮತ್ತು ಜೈವಿಕವಾಗಿ ಒಂದಕ್ಕೊಂದು ಪೂರಕ ಕೆಲಸ ಮಾಡ್ತವೆ ಅನ್ನುವಂಥದ್ದು, ಅದನ್ನೆಲ್ಲನೂ ಬೇಕಾಗಿದೆ. ಇವತ್ತು ಅದು ಬೇಕಾಗಿದೆ, ಅವಶ್ಯಕತೆ ಇದೆ. ಕಾಲ ಬದಲಾವಣೆ ಆದಂಗೆ ನಮ್ಮ ರೈತರು ಬದಲಾವಣೆ ಆಗಿದ್ದಾರೆ. ಯಾವುದು ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಕೊಡ್ತದೆ ಆ ಬೆಳೆಗೆ ಅವರು ಒತ್ತು ಕೊಟ್ಟು ಅದನ್ನು ಸಂಪೂರ್ಣ ಏಕ ಬೆಳೆಯಾಗಿ ಬೆಳೀತಾ ಇದ್ದಾರೆ. ತಾವು ಹೇಳ್ದಂಗೆ ಈ ಮಿಶ್ರ ಬೆಳೆ ಈ ರೀತಿ ಮಾಡಿದರೆ ಒಂದಕ್ಕೊಂದು ಸಪೋರ್ಟ್ ಆಗಿ ಯಾವುದೇ ನ್ಯಾಚುರಲ್ ಅವಘಡ ಆದಾಗ ಅಥವಾ ಯಾವುದಾದರೂ ತೊಂದರೆ ಆದಾಗ ಒಂದಕ್ಕೆ ಮತ್ತೊಂದು ಸಪೋರ್ಟ್ ಆಗಿ ನಿಂದಿರ್ತವೆ. ಅದನ್ನು ರೈತರು ಸ್ವಲ್ಪ ಪ್ರಮಾಣದಲ್ಲೇ ಮೈಗೂಡಿಸ್ಕೊಂಡ್ರೆ ಮತ್ತೆ ನಮ್ಮ ಹಳೆ ಒಂದು ವ್ಯವಸ್ಥೆ ಮರುಕಳಿಸಬಹುದು ಅತ್ತಿಕೊಂಡು. ಯಾಕಂದ್ರೆ ಉಳ್ಳಾಗಡ್ಡಿಯೊಳಗೆ ಮೆಣಸಿನಕಾಯಿನೂ ಹಾಕ್ತಾರೆ, ಟೊಮ್ಯಾಟೊ ಹಾಕ್ತಾರೆ, ಬದ್ನೆ ಗಿಡ ಹಾಕ್ತಾರೆ, ಬೆಂಡೆಕಾಯಿ ಹಾಕ್ತಾರೆ, ಅವು 1-5 ತಿಂಗಳು ಪೂರ್ತಿ ಮನೆಯ ತರಕಾರಿ ಅದನ್ನು ಹೋಗಲಾಡಿಸ್ಬಿಡುತ್ತೆ. ಆ ರೈತರಿಗೆ ಗೊತ್ತಿದೆ, ಅದು ಗೊತ್ತಿದೆ. ಕೆಲವೊಂದು ಟೈಮ್ನೊಳಗೆ ಒಂದೇ ಬೆಳೆ ಹಾಕಿ ಕೈ ಬಿಟ್ಬಿಡ್ತಾರೆ, ಒಂದೇ ಬೆಳೆಕ್ಕಿಂತ ಬಹು ಬೆಳೆ ಯಾವಾಗಲೂ ಬೆಳೆ ಮಾಡೋದು ಕ್ಷೇಮಕರ. ಈ ಸಂದರ್ಭದೊಳಗೆ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರು ಯಾವುದೇ ಕಾರಣಕ್ಕೂ ಈ ಎಲ್ಲ ವ್ಯವಸ್ಥೆಯಲ್ಲಿ ಈಗ ರೈತರ ಬಗ್ಗೆ ಕೃಷಿ ಇಲಾಖೆ ಅನ್ಕೋರಿ, ಸರ್ಕಾರ ಅನ್ಕೋರಿ ತಮ್ಮ ಬೆನ್ನಿಗೆ ಇದೆ. ಸೊ ದಯಮಾಡಿ ರೈತರು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆ ಆದಂಗೆ ಒಮ್ಮೆ ಬೀಜ ಅನ್ಕೋರಿ ಗೊಬ್ಬರ ಅನ್ಕೋರಿ ಇದು ತಕ್ಷಣ ಅಲ್ಲಿದಲ್ಲೇ ಸಿಗುವಂಥ ಇದು ಅಲ್ಲ. ಖಂಡಿತವಾಗಿಯೂ ಅದನ್ನು ಎಲ್ಲವನ್ನೂ ನಾವು ತಯಾರಿ ಮಾಡಿ ಇವತ್ತಿನ ದಿವಸ ರೆಡಿ ಇದ್ದೀವಿ. ಸ್ವಲ್ಪ ಸಹಕಾರದೊಂದಿಗೆ, ಒಂದು ಪೇಷನ್ಸ್ ಅಂತ ಏನು ಕರಿತೀವಿ ಅದರ ಸಹಕಾರದೊಂದಿಗೆ ತಾವು ಬಂದರೆ ಖಂಡಿತವಾಗಿಯೂ ಎಲ್ಲ ವ್ಯವಸ್ಥೆಯನ್ನು ಕೃಷಿ ಇಲಾಖೆ ಮಾಡಿಕೊಂಡಿದೆ. ಅದಕ್ಕೆ ತಮ್ಮ ಬೆನ್ನಿಗೆ ನಾವು ಇರ್ತೀವಿ. ಅದಕ್ಕೆ ದಯಮಾಡಿ ರೈತರ ಸಹಕಾರವನ್ನು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಒಂದು ಉತ್ತಮ ಮಳೆ ಆಗಲಿ, ರೈತರು ಒಂದು ಒಳ್ಳೆಯ ಸಮೃದ್ಧಿ, ಒಂದು ಒಳ್ಳೆಯ ಬಿತ್ತನೆ ಕಾರ್ಯ ಆಗಲಿ ಎತ್ತಿಕೊಂಡು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದು ಪಾಟೀಲ್ ರೈ, ತಾವು ನಮ್ಮ ಧಾರವಾಡ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ಬಂದು ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಏನೇನು ಸೌಲಭ್ಯ ಸಿಗುತ್ತೆ, ಅವುಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಮತ್ತು ಎಲ್ಲೆಲ್ಲಿ ರೈತರು ಕೂಡ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಾಗಿರ್ಬೋದು, ಬೀಜೋಪಚಾರ ಮಾಡುವಂಥದ್ದು ಅಂಥವೆಲ್ಲನು, ಮತ್ತು ಬೇಕಾದಂಥ ಎಲ್ಲ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬೇಕು, ಉಪಯೋಗಿಸ್ಬೇಕು ಅನ್ನೋಂಥ ನಿಟ್ಟಿನೊಳಗೂ ಕೂಡ ಮಾತಾಡಿದ್ರಿ. ಧನ್ಯವಾದ, ನಮಸ್ಕಾರ. ಎಲ್ಲ ರೈತರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನ ಕೃಷಿ ಇಲಾಖೆ ಮಾಡಿಕೊಂಡಿರುವ ಸಿದ್ಧತೆ ಈ ಕುರಿತು ಜಂಟಿ ಕೃಷಿ ನಿರ್ದೇಶಕ ಶಿವನ್ಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್.ಬಿ. ರಾಮಡಗಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಲಘಟಗಿ ತಾಲೂಕು ಮುತ್ತಿಗೆಯ ಬಸವ ಸಂಗನ್ಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿ. ಕಲಘಟಗಿ ತಾಲೂಕು ಮುತ್ತಿಗೆಯ ಬಸವ ಸಂಗನ್ಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕಲ್ಲಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಕಣದ ಕರವೀರ ಕಲ್ಲಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಕಣದ ಕರವೀರ ಕಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ನಡೈ ಸುಣ್ಣ ಗುಲ ಗಂಜಿ ಕೆಮಣ್ಣ ಬಾಗಲಗಿದರಾಗಿ ಬರದಾರ ಬಾಗಲಗಿದರಾಗಿ ಬರದಾರ ಬಾಗಲಗಿದರಾಗಿ ಬರದಾರ ಈ ಮನೆಯ ಬಾಲಿಯ ಮಗನ ಮದವಿಯ ಸುವಿ ಸುವಿ ಸುವಾಲೆ ಬಾಲಿಯ ನೀ ಮಗನ ಮದವಿ ಮಾಡುತ್ತೇವೆ ನಾಲತ್ತ ಎಡಗಳಿಗೆ ಸುವಿ ಸುವಿ ಸುವಾಲೆ ಕಿದರಾಗಿ ಬರದಾರ ಸುವಿ ಸುವಿ ಸುವಾಲೆ ಕೈದರಾಗಿ ಬರದಾರ ಈ ಮನೆಯ ರಂಬಿಯ ಮಗನ ಮದವಿಯ ಸುವಿ ಸುವಿ ಸುವಾಲೆ ರಂಬಿಯ ನೀ ಮಗನ ಮದವಿ ಮಾಡುತ್ತೇವೆ ಈ ಪತ ಎಡಗಳಿಗೆ ಸುವಿ ಸುವಿ ಸುವಾಲೆ ತಮನ ಗೋಧಿ ಮತಳನ ಮಾಡೆ ಸೂರಿಗನ ಗಾಳಿ ಸುಳಿಗಾಳೆ ಸುವಿ ಸುವಿ ಸುವಾಲೆ ಸೂರಿಗನ ಗಾಳಿ ಸುಳಿಗಾಳೆ ಈ ಮನೆಯ ನಾರಿ ಕೈ ಮುಗಚಿ ಅರಿವೇಳೆ ಸುವಿ ಸುವಿ ಸುವಾಲೆ ಸುವಾಲೆ ಸುರಿಗನ ಗಾಳಿ ಸುಳಿಗಾಳೆ ಈ ಮನೆಯ ನಾರಿ ಕೈ ಮುಗಚಿ ಅರಿಯಾಳೆ ಸುವಿ ಸುವಿ ಸುವಾಲೆ ಅರಿಣ ಕಲಿಗಿ ಮತ್ತೆರನ ಕರೆಯಲೆ ಸುತ ಮಾಳಿಗಿ ಮನೆಯ ಕಲಘಟಗಿ ತಾಲೂಕು ಮುತ್ತುಗಿಯ ಬಸವ ಸಂಗನಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಕೋಳಿ ಕೂಗ್ಯವ ನನ್ನ ಮುತ್ತಗಿ ಗುಡ್ಡದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಲಘಟಗಿ ತಾಲೂಕು ಮುತ್ತಿಗೆಯ ಬಸವ ಸಂಗನಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಸಾಕ್ಷರತೆಯ ಗೀತೆಗಳನ್ನು ಕೇಳೋಣಂತ. ಶತಮಾನದ ಕತ್ತಲೆ ಕಳೆಯಲು ಶತ ಶತಮಾನದ ಕತ್ತಲೆ ಕಳೆಯಲು ಕನ್ನಡ ನಾಡಲಿ ದೀಪವ ಬೆಳಗಲು ಕನ್ನಡ ನಾಡಲಿ ದೀಪವ ಬೆಳಗಲು ಶತ ಶತಮಾನದ ಕತ್ತಲೆ ಕಳೆಯಲು ಶತ ಶತಮಾನದ ಕತ್ತಲೆ ಕಳೆಯಲು ಕನ್ನಡ ನಾಡಲಿ ದೀಪವ ಬೆಳಗಲು ಕನ್ನಡ ನಾಡಲಿ ದೀಪವ ಬೆಳಗಲು ಸಾಕ್ಷರ ಆಂದೋಲನ ಸುವರ್ಣ ಸಾಕ್ಷರ ಆಂದೋಲನ ಇದುವರೆಗೆ ಸಾಕ್ಷರತೆಯ ಗೀತೆಗಳನ್ನು ಕೇಳಿದಿರಿ. ಇನ್ನು ಕೃಷಿ ಮಾರುಕಟ್ಟೆ ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ. ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಗರಿಷ್ಠ 2627 ರೂಪಾಯಿಯಿಂದ ಗರಿಷ್ಠ 5101 ರೂಪಾಯಿಗಳು ಇದ್ದಾವೆ. ಕುಮಿನ್ ಸೀಡ್ಸ್ ಇದ್ದರೆ 11010 ರೂಪಾಯಿಯಿಂದ 11102 ರೂಪಾಯಿಗಳು. ಹೆಸರುಕಾಳು 1402 ರೂಪಾಯಿಂದ 7801 ರೂಪಾಯಿಗಳು. ಗೆಜ್ಜೆ ಶೇಂಗಾ 4606 ರೂಪಾಯಿಂದ 5370 ರೂಪಾಯಿಗಳು. ಇನ್ನು ಬಿಳಿ ಜೋಳ 3414 ರೂಪಾಯಿಂದ 4839 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1823 ರೂಪಾಯಿಂದ 1969 ರೂಪಾಯಿಗಳು. ಕುಸುಬೆ 3629 ರೂಪಾಯಿಂದ 4059 ರೂಪಾಯಿಗಳು. ಸೂರ್ಯಕಾಂತಿ 4406 ರೂಪಾಯಿಂದ 4416 ರೂಪಾಯಿಗಳು. ಇನ್ನು ಬಿಳಿ ಗೋಧಿ 2044 ರೂಪಾಯಿಂದ 5915 ರೂಪಾಯಿಗಳು. ಇನ್ನು ಕಡಲೆಕಾಳು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 4509 ರೂಪಾಯಿಂದ 4800 ರೂಪಾಯಿಗಳು. ಅಲಸಂದೆ 7239 ರೂಪಾಯಿಗಳು. ಗೆಜ್ಜೆ ಶೇಂಗಾ 2570 ರೂಪಾಯಿಂದ 7159 ರೂಪಾಯಿಗಳು. ಮೆಕ್ಕೆಜೋಳ 1826 ರೂಪಾಯಿಂದ 1966 ರೂಪಾಯಿಗಳು. ಸೂರ್ಯಕಾಂತಿ 3809 ರೂಪಾಯಿಂದ 4059 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4739 ರೂಪಾಯಿಂದ 5021 ರೂಪಾಯಿಗಳು. ಉದ್ದಿನಕಾಳು 1610 ರೂಪಾಯಿಂದ 6880 ರೂಪಾಯಿಗಳು. ಕಡ್ಡಿ ಒಣಮೆಣಸಿನಕಾಯಿ 1600 ರೂಪಾಯಿಂದ 58299 ರೂಪಾಯಿಗಳು. ಹೆಸರುಕಾಳು 7086 ರೂಪಾಯಿಂದ 7511 ರೂಪಾಯಿಗಳು. ಗೆಜ್ಜಿ ಶೇಂಗಾ 4369 ರೂಪಾಯಿಂದ 7536 ರೂಪಾಯಿಗಳು. ಬಿಳಿ ಜೋಳ 3870 ರೂಪಾಯಿಂದ 4182 ರೂಪಾಯಿಗಳು. ಮೆಕ್ಕೆಜೋಳ 1770 ರೂಪಾಯಿಂದ 1830 ರೂಪಾಯಿಗಳು. ಮಡಕಿ 4451 ರೂಪಾಯಿಗಳು. ಪೂನ ಈರುಳ್ಳಿ 400 ರೂಪಾಯಿಂದ 1500 ರೂಪಾಯಿಗಳು. ತೆಲಿಗೆ ಈರುಳ್ಳಿ 300 ರೂಪಾಯಿಂದ 1150 ರೂಪಾಯಿಗಳು. ಆಲೂಗಡ್ಡೆ 1000 ರೂಪಾಯಿಂದ 1400 ರೂಪಾಯಿಗಳು. ಸೋಯಾಬೀನ್ 4866 ರೂಪಾಯಿಗಳು. ಇನ್ನು ಜವಾರಿ ಗೋಧಿ 2270 ರೂಪಾಯಿಂದ 3416 ರೂಪಾಯಿಗಳು. ಪ್ಯಾಟಿದಾರ್ನೆ ಪ್ರತಿ ಕ್ವಿಂಟಾಲಿಗೆ ಗದಗ್ ಮಾರುಕಟ್ಟೆ, ಬಾಗಲಕೋಟೆ ಮಾರುಕಟ್ಟೆ ಹಾಗೂ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿರುವ ಪ್ಯಾಟಿದಾರ್ನೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣೆ ಸೇವೆಗಳ ಡಿಪ್ಲೊಮಾ ಕೋರ್ಸ್ ಡಾಕ್ಟರ್ ಎಂ ಗೋಪಾಲ್ ಅವರೊಡನೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ ಬಿ ರಾಮಡಗಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡ ತಾಲೂಕು ಗರಗದ ಲಕ್ಷ್ಮವ್ವ ಬೋರಿಮನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ಸಮಯ ಆಗ್ತಾ ಬಂತು ರೈತ ಬಾಂಧವರೇ. ನಾಳಿನ